ಶ್ರೀನಿವಾಸ ಪೂಜಾರಿ ಸೂಚನೆ. ಮತ್ತು ಬೆಂಗಳೂರಿನಲ್ಲಿ ನಾಳೆ ನವೋದ್ಯಮ ಒಳಗೊಂಡ ಶೃಂಗಸಭೆ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ರೋಹನ್, ಅಜ್ಜಿ ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ವಿಜಯಪುರ. ಬಾಂಧವರ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಪೆನ್ಷನ್ ಖಚಿತ 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶ ಯೋಜನೆಗಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಸಮತೋಲನ ಆರೋಗ್ಯ ನಿಮ್ಮ ಮಕ್ಕಳ ಬೆಳವಣಿಗೆಯನ್ನ ಗಮನಿಸುತ್ತೀರಿ. ಕೈಕಾಲು ಸಣ್ಣ, ದಪ್ಪ ಹೊಟ್ಟೆ, ಮಾಂಸಖಂಡ ಸವಿಯುತ್ತಿರುವುದು, ಕಳೆದಹ ಲಕ್ಷಣಗಳು ಕಂಡು ಬಂದರೆ ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ನಿಮ್ಮ ಮಗುವನ್ನು ಕರೆತನ್ನಿ. ಪರೀಕ್ಷೆ, ಚಿಕಿತ್ಸೆ ಸಂಪೂರ್ಣ ಉಚಿತ. ಕಾಲಕ್ಕೆ ತಕ್ಕಂತೆ ವಯಸ್ಸಿಗೆ ಅನುಗುಣವಾಗಿ ನಿಮ್ಮ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡಿ. ನಿಮ್ಮ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ಕಿಲ್ಲತ್ ಲಿಯಾ ಹುವಾ ವೋ ಹರ್ ಏಕ್ ಕಶ್ ಜಾನ್ ಲೇವಾ ಹೈ. ಧೂಮ್ರಪಾನ್ ಕರ್ನೆ ಸೇ ಆಪ್ಕೋ ದಿಲ್ ಕಾ ದೌರಾ ಔರ್ ಕೈ ಖತರ್ನಾಕ್ ಬಿಮಾರಿಯಾಂ ಹೋ ಸಕ್ತಿ ಹೈ ಔರ್ ಇಸ್ಸೇ COVID-19 ಹೋನೆ ಕಾ ಖತರಾ ಭೀ ಕೈ ಗುಣಾ ಬಢ್ ಜಾತಾ ಹೈ. ತಂಬಾಕೂ ಸೇ ಮಿಲ್ನೆ ವಾಲಾ ಕುಛ್ ಪಲೋಂ ಕಾ ಮಜಾ ಆಪ್ಕೆ ಔರ್ ಆಪ್ಕೆ ಪರಿವಾರ್ ಕೇ ಲಿಯೇ ಬನ್ ಸಕ್ತಿ ಹೈ ಸಜಾ. ತಂಬಾಕೂ 356 ಪರ್ ಕಾಲ್ ಕರೇ. ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ದ್ವಾರಾ ಜನಹಿತ್ ಮೇ ಜಾರಿ. ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ ಹಾಕಬೇಡಿ ಕಂಡೋರ್ ಮೊಬೈಲ್ ಚಾರ್ಜರ್ ಮೊಬೈಲ್ಗೆ ಹಾಕಬೇಡಿ. ಕಳ್ಳರು ನಿಮ್ಮ ಹಣಕಾಸು ಮಾಹಿತಿ ಹೀರಿಕೊಳ್ತಾರೆ ಕಳ್ಳರು ನಿಮ್ಮ ಹಣಕಾಸು ಮಾಹಿತಿ ಹೀರಿಕೊಳ್ತಾರೆ. ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ. ಹಾ, ಜಾಗೃತಿ ಅಭಿಯಾನದ ಭಾಗವಾಗಿ ನಿಮ್ಮನ್ನು ಎಚ್ಚರಿಸಲು ಈ ಸಂದೇಶವನ್ನು ಕೊಡಲಾಗಿದೆ. ಕರುನಾಡ ಜನತೆಯ ಆರೋಗ್ಯ ರಕ್ಷಕ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಈ ಯೋಜನೆಯ ಪ್ರಯೋಜನ ಪಡೆಯಲು ಇಂದೇ ಆಯುಷ್ಮಾನ್ ಕಾರ್ಡ್ ಮಾಡಿಸಿ. ಆಯುಷ್ಮಾನ್ ಇರುವ ಬಿಪಿಎಲ್ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ, ಎಪಿಎಲ್ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ. ಪದೇ ಪದೇ ಬದಲಾಗುವುದಿಲ್ಲ ಅವರ ಪಾಠಗಳಿಂದ ನಾನು ನನ್ನ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡುತ್ತಿದ್ದೇನೆ. ಏಕೆಂದರೆ ಜೀವನದಲ್ಲಿ ಮನೆಯನ್ನು ಒಂದೇ ಬಾರಿ ಕಟ್ಟುವುದು ಮನೆ ಒಂದು ಅವಕಾಶ. ಅದಕ್ಕಾಗಿ ಸಿಮೆಂಟ್ ಕೂಡ ದೇಶದ ನಂಬರ್ 1 ಅಲ್ಟ್ರಾಟೆಕ್. ಬಹುಮಾನ ಸರ್ಕಾರಿ ಸಹಾಯ ಮತ್ತು ಕೆವೈಸಿ ಅಪ್ಡೇಟ್ ಮಾಡುವ ಮೆಸೇಜ್ಗೆ ಎಂದಿಗೂ ಪ್ರತಿಕ್ರಿಯಿಸಬೇಡಿ, ಇವು ನಿಮ್ಮನ್ನು ಮೋಸಗೊಳಿಸಬಹುದು. ಇಶ್ಯೂಡ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಬೈ ಫೆಡರಲ್ ಬ್ಯಾಂಕ್, ಯೋರ್ ಪರ್ಫೆಕ್ಟ್ ಬ್ಯಾಂಕಿಂಗ್ ಪಾರ್ಟ್ನರ್. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಾವು ಬಬಲೇಶ್ವರ ತಾಲೂಕು ಸಂಗಾಪುರ ಗ್ರಾಮದ ಪ್ರಗತಿಪರ ಅನೇಕ ಬೆಳೆಗಳನ್ನ ಅವರು ಕೃಷಿ ಮಾಡ್ತಾ ಇದ್ದಾರೆ. ಅವರ ಅನುಭವಗಳು ನಮಗೆ ಮಾರ್ಗದರ್ಶನ ನೀಡಬಹುದಾಗಿದೆ. ವಿಶೇಷವಾಗಿ ನಮ್ಮ ಯುವ ರೈತರಿಗೆ ಅವರು ಅನೇಕ ಸಲಹೆ ಸೂಚನೆಗಳನ್ನ ತಮ್ಮ ಅನುಭವದ ಮೂಲಕ ಕೊಡಬಹುದಾಗಿದೆ. ರಮೇಶ್ ಅವರೇ, ತಮಗೆ ಸ್ವಾಗತ. ನಮಸ್ಕಾರ. ತಾವು ಈ ಕೃಷಿ ಕ್ಷೇತ್ರಕ್ಕೆ ಹೆಂಗ್ ಬಂದ್ರಿ? ಮೊದಲ ಏನ್ ಮಾಡ್ತಾ ಇದ್ರಿ? ಸರ್, ನಾನು ಆಕ್ಚುಲಿ ಡಿ ಫಾರ್ಮಸಿ ಸ್ಟೂಡೆಂಟ್. ಡಿ ಫಾರ್ಮಸಿ 96 ಮುಗಿಸಿದೆ. ನಾನು ಜಮಖಂಡಿಯಲ್ಲಿ ಒಂದು ಔಷಧ ಅಂಗಡಿ ಮಾಡ್ಬೇಕಂತೇಳಿ ಜಮಖಂಡಿ ಒಳಗೆ ಹೋಗಿ ಒಂದು ಔಷಧ ಅಂಗಡಿ ಮಾಡಿದೆ, ಫಾರ್ಮಾ ಮಾಡಿದೆ. ಫಾರ್ಮಾನು 2005 ನಮ್ಮ ತಂದೆಯವರು ತೀರ್ಕೊಂಡ್ರು. ತೀರ್ಕೊಂಡ ತಕ್ಷಣ ಇಲ್ಲಿ ಮನೆಗೆ ಹಿರಿ ಮಗ ನಾನೇ ಇದ್ದ ಸಲುವಾಗಿ ಮನೆಯನ್ನಾರು ನಮ್ಮ ಸಂಬಂಧಿಕರು ಏನಂದ್ರು, ಬೇಡ ನೀನು ದೊಡ್ಡ ಒಕ್ಕಲ್ತನ ಐತಿ, ನೀನು ಬಿಟ್ಟೆಲ್ಲ ಹೋದೆ ತಂದ್ರೆ ಇಲ್ಲಿ ಹಿಂದಿದ್ದವ್ರಿಗೆ ಅಷ್ಟೊಂದು ಸರಿ ಆಗೋದಿಲ್ಲ. ಬೇಡ ಇದರಲ್ಲಿ ನಾನು ತಾಲೂಕ್ ಪಂಚಾಯತಿ ಎಲೆಕ್ಷನ್ ನಿಂತ್ಕೊಂಡೆ, ಆರಿಸಿ ಬಂದೆ. 2010 ತಾಲೂಕ್ ಪಂಚಾಯತಿ ಸದಸ್ಯಾಗಿ ಇರ್ತಿದ್ದು, ಬ್ಯಾಸಿಗೊಳಗೆ ಬಂದಕ್ಕಿದ್ದು. ಹಿಂಗಾಗಿ ನಾವು ಹಾಕಿದ ಬೆಳೆ ನಮ್ಮ ಕೈಗೆ ಪೂರ್ಣ ಪ್ರಮಾಣ ಬರ್ತತೆ ಅನ್ನುವಂತ ವಿಶ್ವಾಸ ಇದ್ದಿದ್ದಿಲ್ಲ. ಹಿಂಗಾಗಿ 2010 ನಮ್ದು ಸಣ್ಣಂಗೆ ಸ್ವಲ್ಪ ಸಾಲ ಮಾಡೋದು, ಬ್ಯಾಂಕ್ನಾಗಿನ ಹೊಳೆ ಲೋನ್ ಕಟ್ಟಕ್ ಹಾಕಿರ್ಲಿಲ್ಲ, ಆ ರೀತಿ ಜೀವನ ಮಾಡ್ಕೋಂತ ಬರಾಕತ್ತಿದ್ದೀವಿ ನಾವು. ಏನು 2013 2018 ಎಂ ಬಿ ಪಾಟೀಲ್ ರೀ ಕರ್ನಾಟಕ ರಾಜ್ಯದ ನೀರಾವರಿ ಸಚಿವರಾದಾಗ, ಈ ಎಸ್ಪೆಷಲಿ ಬಿಜಾಪುರ ಜಿಲ್ಲೆಗೆ ಅನುಕೂಲ ಜಾಸ್ತಿ ಆದ ತಕ್ಷಣ ಈ 2 ನಮ್ಮ ಒಕ್ಕಲ್ತನ ಅಂತರೂ ಚಲೋ ಆಗೈತೆ. ಮತ್ ನಮ್ಮ ಇಚ್ಛಾನು ಬಹಳ, ಈಗ ನಮ್ಗೆ ಯಾವ್ದ್ರ ಬ್ಯಾರೆ ಕಡೆ ಲಕ್ಷ ಇಲ್ಲ. ಈಗ ಏನಿದ್ರು ಒಕ್ಕಲ್ತನದ ಕಡೆನ ಲಕ್ಷ ಅದ. ಈಗ ನಾವು ಯಶಸ್ವಿ ಒಕ್ಕಲಿಗರ ಆಗಕ್ ನಮ್ಗೆ ಸಾಧ್ಯತೆ ಅನ್ನೋದು ತಿಳ್ಕೊಂಡು ಈಗ ನಾವು ಒಕ್ಕಲ್ತನ ಕಡೆ ಜಾಸ್ತಿ ಲಕ್ಷ ಕೊಟ್ಟೆನ್ರಿ. ಒಕ್ಕಲ್ತನಕ್ಕೆ ಬರೋದಕ್ಕಿಂತ ಮೊದಲು ತಮಗ ಅನುಭವ ಇತ್ತ ಈ ಕ್ಷೇತ್ರದ? ಹಾ, ಇತ್ತು. ನಮ್ದು ಒಕ್ಕಲ್ತನ ಮನೆ ಇರೋದ್ರಿಂದ ರೀ, ನಾವು ಸ್ವಲ್ಪ ಮಟ್ಟಿಗೆ ಬ್ರದರ್ಗಳದು ಮಾಡ್ಕೊತ ಹೋಗ್ತಿದ್ರು. ನಾವು ಸ್ವಲ್ಪ ಹೊರಗೆ ರಾಜಕೀಯ ಮಾಡೋದು, ಬೇರೆ ಬೇರೆ ಏನ್ರ ಉದ್ಯೋಗ ಮಾಡ್ಬೇಕಂತ ವಿಚಾರ ಮಾಡೋದು, ಇದ್ನ ಮಾಡ್ಕೋತ ಇದ್ರ ಅಂಗಡಿ ಮಾಡಿದಾರೆ. ಆಮೇಲೆ ಬಬಲೇಶ್ವರಕ್ಕೊಂದು ಪೇಂಟ್ ಅಂಗಡಿ ಮಾಡಿದೆ. ಇಲ್ಲಿ ಒಕ್ಕಲ್ತನ ಯಶಸ್ವಿಯಾಗಂಗಿಲ್ಲ, ಇಲ್ಲಿ ಆರ್ಥಿಕವಾಗಿ ಸದೃಢಾಗಂಗಿಲ್ಲ ಅಂತ ವಿಚಾರ ಇಟ್ಟುಕೊಂಡು ನಾ ಬೇರೆ ಬೇರೆ ಬಿಸ್ನೆಸ್ ಕಡೆ ಹೋದೆ, ಮನೆಯನ್ನ ಹುಡುಗರನ್ನ ಹಚ್ಚಿಸಿ. ಈಗೇನು 2 ನಾವು ಇನ್ನೂ ಸಾಕಷ್ಟು ಸುಧಾರಣೆ ಆಗಕ್ ಸಾಧ್ಯ ಇತ್ತಿಲ್ಲ, ಆತ ಈಗ ಅನ್ಸಾಕದ. ಈಗ ತಾವು ದ್ರಾಕ್ಷಿ ಬೆಳೀತಾ ಇದ್ದೀರಿ, ಕಬ್ಬು ಬೆಳೀತಾ ಇದ್ದೀರಿ, ಆಮೇಲೆ ಮನುಕ ಕೂಡ ಮಾಡ್ತಾ ಇದ್ದೀರಿ, ಬೇರೆ ಬೇರೆ ಬೆಳೆಗಳು ಕೂಡ ತಮ್ಮ ತೊಟ್ಟೆ ನಾವು ಏನಾದ್ರ ಮೇಲೆ ಖರ್ಚು ಮಾಡ್ತಾ ಇದ್ದೀವಿ, ಆ ಖರ್ಚನ್ನು ಕೂಡ ಕಡಿಮೆ ಮಾಡಿ ನಮ್ಮ ಆದಾಯವನ್ನ ಹೆಚ್ಚು ಮಾಡಿಕೊಳ್ಳುವಂತ ಒಂದು ಸಾಧ್ಯತೆಗಳು ಇರ್ತಾವ. ಈ ಒಂದು ನಿಟ್ಟಿನೊಳಗೆ ತಾವು ಯಾವ ರೀತಿಯಾದಂತಹ ಪ್ರಯತ್ನ ಮಾಡಿರಿ ಅಂತ ಹೇಳಬಹುದು? ಈಗ ನೀವು ಕೇಳಿದ್ದು ಬಹಳ ವಿಶೇಷವಾದಂತದ್ದು ಮತ್ತು ಉತ್ತಮವಾದಂತಹ ಪ್ರಶ್ನೆ ಸರ್. ಅದು ನಾವು ಈಗಿನ ಕಾಲದಾಗೂ ಹಿಂದಿನ ಕಾಲದ ಒಕ್ಕಲ್ತನ ಮಾಡ್ತೀವತ್ತಂದ್ರೆ ನಾವು ಯಶಸ್ವಿ ರೈತರು ಅನಿಸ್ಕೊಳಕ್ ಸಾಧ್ಯ ಇಲ್ಲ, ಆರ್ಥಿಕವಾಗಿ ಅನುಕೂಲ ಆಗಕ್ ಸಾಧ್ಯನೇ ಇಲ್ಲ. ಈಗ ನಾವು ಮೊದಲು ನಾವು ಸಣ್ಣವರಿದ್ದಾಗ ನೋಡ್ತಿದ್ದೀವಿ, ಕಬ್ಬುಗಳನ್ನ 2 ಫೂಟ 2.5 ಫೂಟಿನ ಸಾಲ ಕೊರದ ಕಬ್ಬು ಹಚ್ಚಿದ್ರು. 1 ಎಕರೆ ಕಬ್ಬು ಹಚ್ಚಾಕ 4-5 ಟನ್ ಕಬ್ಬಿನ ಬೀಜ ಬಳಸ್ತಿದ್ರು. ಇವತ್ತಿನ ತಾಂತ್ರಿಕತೆ ಎಷ್ಟು ಮುಂದುವರೆದೈತೆ ಪಾತಂದ್ರೆ, ಇವತ್ತು ಮಿನಿಮಮ್ ಅಂದ್ರೆ 5, 6, 7, 8 ಹಿಂಗ ಇಷ್ಟು ಫೂಟ್ ಗ್ಯಾಪ್ ಸಾಲ ಕಬ್ಬು ಹಚ್ತಾರ. ಬಹಳ ಅಂದ್ರೆ 1 ಟನ್ ಕಬ್ಬಿನ ಬೀಜ ಬಳಸಿಕೊಂಡು 1 ಎಕರೆ ಕಬ್ಬು ನಾಟಿ ಮಾಡ್ತಾರ. ಆಮೇಲೆ ಅಂತ ಡ್ರಿಪ್, ನಾವು ನೀರನ್ನು ಅತಿ ಕಡಿಮೆ ಸದ್ಬಳಕೆ ಮಾಡಿಕೊಂಡು ಅತಿ ಕಡಿಮೆ ನೀರಿನೊಳಗೆ ಹೆಚ್ಚಿನ ಇಳುವರಿ ಪಡೆಯುವಂತಹ ಒಂದು ತಾಂತ್ರಿಕತೆ ಡ್ರಿಪ್ ಬಳಸ್ಕೊಂಡ್ರೆ ಸಾಧ್ಯ ಐತಿ. ಆಮೇಲೆ ಅಂತ ನಾವು ಈಗ ಏನು ಇದು ಭೂಮಿಗೆ ಹಾಕಿದ ನಂತರ ಭೂಮಿ ಬೆಳಿಗ್ಗೆ ತಲುಪೋದು ಸ್ವಲ್ಪ ಮಟ್ಟಿಗೆ ಬೆಳಿಗ್ಗೆ ಸಿಗುವುದು, ಒಟ್ಟು ನೀರಿನೊಳಗೆ ಕರಗಿಸಿ ಏನು ಗೊಬ್ಬರ ಬಿಡ್ತೀವಲ್ಲ ಅದ್ರ ಮುಖಾಂತರ ಬಿಟ್ಟೇವಂದ್ರೆ ನಾವು 50% ನಾವು ಬೆಳಿಗ್ಗೆ ಹತ್ತೋದತ್ತಿ. ಹಿಂಗಾಗಿ ನಾವು ಅಲ್ಲಿ ಗೊಬ್ಬರನು ಸೇವ್ ಮಾಡಬಹುದು, ನೀರಿನ ಸದ್ಬಳಕೆನ ಆಗಬಹುದು. ಇದೊಂದು ಕಬ್ಬಿನ ವಿಷಯದಲ್ಲಿ. ಈಗ ದ್ರಾಕ್ಷಿ ವಿಷಯದಲ್ಲಿ ಕೂಡ ಸಾಕಷ್ಟು ತಂತ್ರಜ್ಞಾನ ಮುಂದುವರೆದಿದೆ. ನಾನು ಹೋದ 1-2 ಒಂದು ಅದು ಎಷ್ಟು ಉಪಯೋಗ ಆಗ್ತದೆ ಇನ್ಸ್ಟ್ರೂಮೆಂಟ್ ಆಗ್ತದಂದ್ರೆ ನಿಮಗೆ ಅದು ನಾವು ಈ ಕೂಡ್ಸಾಕ ಮೊನ್ನೆ ಒಂದು ಅವ್ರ ಆ್ಯಪಿಗೆ ಅವರು ಒಂದು ನಂಬರ್ ಕೊಟ್ಟಿದ್ರು ನನಗೆ. ಆ ನಂಬರ್ ಮಿಸ್ ಕಾಲ್ ಮಾಡಿದ್ರೆ ನಮ್ಮ ಕಂಪನಿ ಅವರು ನಿಮಗೆ ಬಂದು ನಿಮ್ದೆಲ್ಲ ತಿಳುವಳಿಕೆ ಕೊಟ್ಟೋಕಾರತ್ತಂದ್ರೆ, ಸರ್ ಅದೇನೈತಿ ಫಸಲ್ ಅಂತಂದ್ರೆ ಅದೊಂದು ಇನ್ಸ್ಟ್ರೂಮೆಂಟ್ ಬರ್ತೈತಿ. ನಾವು ದ್ರಾಕ್ಷಿ ತೋಟದೊಳಗೆ ನಮ್ಮ ಮಧ್ಯದಲ್ಲಿ ಕೂಡಿಸ್ಬೇಕು ಅದನ್ನ. ನನಗೆ ಸ್ವಲ್ಪ ಮಟ್ಟಿಗೆ ಮಾಹಿತಿ ಐತೆ ಅಷ್ಟೇ. ಇದೀಗ ಅದನ್ನ ಕೂಡಿಸಿದ್ರೆ ಅವರು 1-2 ಇದು ಕೊಡ್ತಾರೆ. ಅದನ್ನ ಭೂಮಿ ಒಳಗೆ ಇಷ್ಟು 1 ಫೂಟಿಗೆ ಗುಮ್ಮಿಗೆ ಒಂದು ಹಾಕ್ತಾರ, 1-8 ಇಂಚಿಗೆ ಅಥವಾ 6 ಇಂಚಿಗೆ ಒಂದು ಕಡ್ಡಿ ಹಾಕಿರ್ತಾರೆ, ಅವು ತುರುಕಿರ್ತಾರೆ. ನಾವು ಅದು ಏನ್ ಗುರುತ ಮಾಡಿಸಿಕೊಡ್ತೈತೆ ಅಂದ್ರೆ ನಿಮ್ಗೆ ಭೂಮಿಗೆ ನೀರಿನ ತೇವಾಂಶ ಎಷ್ಟು ಮಟ್ಟಿಗೆ ಐತಿ ಅಂದ್ರೆ ಅಲ್ಲಿ ಒಂದು ಇಂಡಿಕೇಟರ್ಗಳು ಇರ್ತಾವ್ರಿ. ಅವು ಅದು ಯಾವ ಇಂಡಿಕೇಟರ್ ಅಂತ ಬೀಳೋದಿಲ್ಲ. ಹೌದಾ? ಆಮೇಲೆ ಅಂತ ಆ ಇಂಡಿಕೇಟರ್ ಮತ್ತೊಂದು ಇಂಡಿಕೇಟರ್ ಹಿಟ್ಟಿದಾಗ ನಾವು ಇಷ್ಟು ನೀರು ಕೊಡಬೇಕು. ಆ ನೀರು ಕೊಡಕ್ ಒಂದು 1/2 ಕೊಡ್ತಿರ್ತೀವಿ, ಅಷ್ಟಾಗ ಅದಕ್ಕೆ ತೇವಾಂಶ ಸಫಿಶಿಯಂಟ್ ಆದ್ರೆ ಆ ಇಂಡಿಕೇಟರ್ ಹಿತ್ ಬಿಡ್ತೀವಿ, ನಾವು ಅಷ್ಟಕ್ಕೆ ಬಂದ್ ಮಾಡಬಹುದು. ಇಂಥವೆಲ್ಲ ತಂತ್ರಜ್ಞಾನ ನಾವು ಬಳಸಿಕೊಳ್ಳದೆ ಹೋದ್ರೆ ನಾವು ಮನುಷ್ಯಗೆ ಬಂದಾಗ ನೀರು ಕೊಡ್ತೀವಿ, ತಾಸು ಕೊಟ್ಟಿವಿ, ಎರಡು ತಾಸು ಕೊಟ್ಟಿವಿ, ನಾಲ್ಕು ತಾಸು ಕೊಡ್ತೀವಿ. ಒಂದು ನೀರು ಹಾಳಾಗ್ತತಿ ಒಂದೇದ್ದು. ಎರಡನೇದ್ದು ಅತಿಯಾದಂತ ನೀರಿನ ಬಳಕೆಯಿಂದ ರೂಟ್ ಎಲ್ಲ ಬ್ಲಾಕ್ ಆಗಿಬಿಡ್ತವೆ, ಬೇರ್ ಕೊಳೆದಿರ್ಬೋದು, ಬೇರ್ ಬ್ಲಾಕ್ ಆಗ್ಬೋದು. ಅವಾಗ ಭೂಮಿ ಒಳಗಿರುವಂತ ಖನಿಜಾಂಶಗಳನ್ನ, ಗೊಬ್ಬರ ಅಂಶಗಳನ್ನ ಬೆಳಿಗ್ಗೆ ತೋಳಕ್ ಆಗುದಿಲ್ಲ. ರೂಟ್ ಕಡಿಮೆ ಆತಂದಾಗ ಆಟೋಮೆಟಿಕ್ಲಿ ಮ್ಯಾಲ ಕ್ರಾಪ್ ಏನ ಇಳುವರಿ ಕಡಿಮೆ ಆಗೇ ಉಳಿದೈತೆ, ಅದ ಕುಂಠಿತಾಗೆ ಉಳಿದೈತೆ. ಇನ್ನು ಪಡಿಬಹುದು, ಹೆಚ್ಚು ಆರ್ಥಿಕವಾಗಿ ಅನುಕೂಲನೂ ಆಗಕ್ ಸಾಧ್ಯ ಐತಿ. ಇದು ನನ್ನ ವಿಚಾರ. ಆನಂತರ ಬಾಳಿ ಒಳಗೆ ಬಂದ್ರೆ, ಬಾಳಿ ನಾವು ಇಲ್ಲೇ ಬೆಳೆದ್ ಇಲ್ಲೇ ಮಾಡ್ತೀವಿ ಅಂತಂದ್ರೆ ನಾವು ಈಗ ನೀವು ಈಗ ಎರಡು ಮೂರು ವರ್ಷದಾಗ ನೋಡಾಕ್ತಿವಿ ರೇಟ್. ಎರಡು ರೂಪಾಯಿ ಮೂರು ರೂಪಾಯಿ ಬಿಟ್ರೆ ಮುಂದಕ್ಕೆ ಹೋಗಾಕ್ತಾ ಇರಲಿಲ್ಲ ರೇಟ್. ಮತ್ತೆ ನಾನು ಹೋದ ಸರ್, ನಂದು 6,000 ಬಡ್ಡಿ ಬಾಳೆ ಹೆಚ್ಚಿದ್ದೆ. ನಾನು 6,000 ಬಡ್ಡಿ ಬಾಳೆ ಹಚ್ಚಿದ್ರೆ ನಾನು ಎಕ್ಸ್ಪೋರ್ಟ್ ಮಾಡಿದೆ ಫಸ್ಟ್. ನನಗೆ ಆಕ್ಚುಲಿ ದೇಸಾಯಿ ಕಂಪನಿ ಕೋಲ್ಹಾಪುರದವರು ನನಗೆ ಅಗ್ರಿಮೆಂಟ್ ಮಾಡಿಕೊಂಡು ಒಪ್ಪಿಕೊಂಡಿದ್ರು. ಅನಿವಾರ್ಯ ಕಾರಣದಿಂದ ಲಾಸ್ಟ್ ಮೂಮೆಂಟ್ಗೆ ಅವರು ಬರಲಿಲ್ಲ. ಆದ್ರೆ ಅದೇ ಕಂಪನಿಯೊಳಗೆ ಕೆಲಸ ಮಾಡುವಂತವ್ರು ಗಣೇಶ್ ಪಾಟೀಲ್ ಅತ್ತೆಂದು ಅವ್ರು ಬಂದು ಚಾಂದ್ ಫ್ರೂಟ್ಸ್ ಕಂಪನಿ ಅಧ್ಯಕ್ಷ ನನ್ನ ಮತ್ತೊಂದು ಕಂಪನಿ ಹಿಡ್ಕೊಂಡ್ ಬಂದು ನಾನು ಬಾಳೆ. ಇದೆಲ್ಲ ಎದಕ್ಕಂತಂದ್ರೆ ನಾವು ಮಾರ್ಕೆಟಿಂಗ್ ಬೆಳೆಯೋದು ಎಷ್ಟು ಮುಖ್ಯ ಇಲ್ಲ, ಮಾರ್ಕೆಟಿಂಗ್ದಾಗ ಹೊಸ ಹೊಸ ಪದ್ಧತಿಗಳನ್ನ ಹುಡುಕಾಡಬೇಕು, ಹೊಸ ಹೊಸ ರೀತಿಯೊಳಗೆ ನಾವು ಪ್ರಯತ್ನ ಮಾಡಬೇಕು. ಮತ್ತೆ ಎಕ್ಸ್ಪೋರ್ಟ್ ಬಾಳಿಗೆ ನಾರ್ಮಲ್ ಬಾಳಿಗೆ ಬಹಳ ಫರ್ಕ್ ಆಗ್ತದ್ರಿ. ನಾವು ತಂತ್ರಜ್ಞಾನ ಬಳಸಿದಾಗ ಎಕ್ಸ್ಪೋರ್ಟ್ ಆಗ್ತೈತೆ ಅದು. ಈಗ ನಾರ್ಮಲ್ ಆಗಿ ಬೆಳೆದ್ರೆ ನಾವು ಅದ್ರ ಮೇಲೆ ತ್ರಿಪ್ಸ ಅದು ಇದು ಆಗ್ಲಾರ್ದಂಗ, ಕಾಯಿ ಕಚ್ಚು ಬೀಳಾರ್ದಂಗ, ಮತ್ತೆ ಮನುಷ್ಯಗೆ ಬಂದಂಗ ಯಾವುದು ನಾವು ಕೆಮಿಕಲ್ಸ್ ಬಳಸಲಾರ್ದ ಮಾಡಿದ ಹಣ್ಣಿಂದಾಗಲಿ ಅಥವಾ ಮಾಲಿಂದ ಏನ ನಾವು ಫಸಲು ಬರ್ತೈತಿ, ಅದ್ರ ಗುಣಮಟ್ಟ ಚೆನ್ನಾಗಿದ್ದಾಗ ಯಾರು ಬೇಕಾದ್ರೂ ಹೆಚ್ಚಿನ ರೇಟಿಗೆ ಖರೀದಿ ಮಾಡ್ತಾರೆ. ಅದಕ್ಕೆ ನಾವು ಈಗಿನ ಕಾಲಮಾನಗಳಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳನ್ನ ಬಳಸ್ಕೊಳ್ಳೋದು ಅಷ್ಟೇ ಸೂಕ್ತ ಐತೆ ನನಗನ್ಸತ್ರಿ. ಈಗ ನಾವು ವಿಜಾಪುರ ಜಿಲ್ಲೆಯನ್ನ ನೋಡ್ತಾ ಇದೀವಿ, ಅನೇಕ ವರ್ಷಗಳಿಂದ ಇಲ್ಲಿ ದ್ರಾಕ್ಷಿಯನ್ನ ಬೆಳೀತಾ ಇದೀವಿ ಮತ್ತು ಮುನುಕ ಮಾಡಿ ಅದನ್ನ ಮಾರಾಟ ಮಾಡುವಂತ ವ್ಯವಸ್ಥೆ ಕೂಡ ನೋಡ್ತಾ ಇದೀವಿ. ಈ ಒಂದು ಕೃಷಿ ಒಳಗ, ದ್ರಾಕ್ಷಿ ಕೃಷಿ ಒಳಗ ಆಗ್ಯದವ್ ಸರ್. ದ್ರಾಕ್ಷಿ ಒಳಗ ನಮಗಿಂತ ಸ್ವಲ್ಪ ತಿಕೋಟ ಭಾಗ ನಮಗಿಂತ ಅಲ್ಲಿ ರೈತರು. ಮತ್ತೆ ಈ ನಮ್ ಭಾಗದಲ್ಲಿ ಅಂದ್ರೆ ಈ ಚಿಕ್ಕಲಿಗಿ ಕ್ರಾಸ್ ಸುತ್ತಮುತ್ತ ಕೆಲವೊಂದು ಹಳ್ಳಿಗಳು ಬರ್ತಾವ, ಅವರೆಲ್ಲ ನಮಗಿಂತನೂ ಬಹಳ ಮುಂದುವರೆದಂತವ್ರು. ಮತ್ತೆ ಇನ್ನೊಂದೇನಂತಂದ್ರೆ ಯಾವುದೇ ರೈತ ಆ ಯಾವುದೇ ಕ್ರಾಪ್ ವಿಷಯ ಇರಬಹುದು, ಯಾವುದೇ ವಿಷಯ ಪೂರ್ಣ ಪ್ರಮಾಣದಾಗ ತನ್ನ ಮನಸ್ಸನ್ನು ಇನ್ವೆಸ್ಟ್ಮೆಂಟ್ ಮಾಡಿದಾಗ, ಟೈಮ್ ಸ್ಪೆಂಡ್ ಮಾಡಿದಾಗ ಹೊಸ ಹೊಸ ಮಾಹಿತಿಗಳು ಸಿಗ್ತಾವ. ಈಗ ಕಬ್ಬು ಬೆಳೆಗಾರರು ನೋಡ್ರಿ ನೀವು, ಕಬ್ಬು ಬೆಳೆಗಾರರು ಎಲ್ಲೆಲ್ಲಿ ಬೇರೆ ಬೇರೆ ರೀತಿಯಿಂದ ಕಬ್ಬು ಬೆಳೀತಾರೆ. ಪರ್ ಎಕರೆಗೆ 167 ಟನ್ ಕಬ್ಬು ಬೆಳೆದಂತ ಸಂಜೀವ್ ಮಾನಿ ಅವ್ರಿಗೆ ಭೇಟಿಯಾಗಿ ಬಂದೆ ನಾನು. ಹಂಗ ದ್ರಾಕ್ಷಿ ವಿಷಯದೊಳಗೆ ಒಂದ್ ಸ್ವಲ್ಪ ಚಿಕ್ಕ ಚಿಕ್ಕ ಕ್ರಾಸ ತಿಕೋಟ ಭಾಗದಾಗ ಹೊಸ ಹೊಸ ಅನ್ವೇಷಣೆಗಳು ಎಲ್ಲಿ ನೀಡಿದ್ದವ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಹಾರಾಷ್ಟ್ರದ ಒಂದಿನ ಕಾಂಟ್ಯಾಕ್ಟ್ ಮಾಡ್ತಾರ ಅವ್ರ. ಈಗ ನನಗೆ ತಿಳಿದ ಮಟ್ಟಿಗೆ ನಾವೀಗ 12 ವರ್ಷದಾಗ ಮನುಕ್ ಮಾಡಾಕತ್ತಿಂದ ಹೊಸ ಹೊಸ ಇದು ಫರಕ್ ಆಗಿದಾವ್ರಿ. ಈಗ ನನಗೆ ನಿನ್ನೆ ಒಬ್ರು ಹೇಳಿದ್ರು, ಈಗ ನಾವು ಮನುಕ್ ಮಾಡ್ಬೇಕಾತಂದ್ರೆ ದ್ರಾಕ್ಷಿನಕ್ಕೆ ತೋಡದಂದ್ರೆ ಕಷ್ಟಾಕ್ ಲೇಬರ್ ವೇಸ್ಟ್ ಮಾಡ್ತಿರೋದಕ್ಕ ಏನ್ ಎದ್ದದ ಅವಶ್ಯಕತೆ ಇಲ್ಲ ಔಷಧದೊಳಗ. ನೀವು ತೋಡದಂದ ಕಾಯಿ ಕಟ್ ಮಾಡ್ಕೊಂಡ್ ಬಂದ್ ಹಂಗ ಜಾಳಗಿ ಒಳಗೆ ಹಾಕೋದು, ಅದಕ್ಕೆ ಔಷಧ ಸ್ಪ್ರೇ ಮಾಡಿಬಿಡುದು ಮೇಲೆ ಅಂತ ಹೇಳ್ತಾರ. ಹಿಂಗೊಂದ್ ಹೊಸ ಹೊಸ ವಿಚಾರಗಳನ್ನ ಮಾಡಾಕತ್ತಾರ. ನಮಗಿಂತ ಸ್ವಲ್ಪ ಆ ಭಾಗದ ಜನ ಸ್ವಲ್ಪ ಹೆಚ್ಚಿನ ಪ್ರಯತ್ನವಾದಿಗಳಂತ ನಾನು ಹೇಳಕ್ ಇಚ್ಛಾ. ರಮೇಶ್ ಅವರೇ, ತಾವು ಜನನಾಯಕರಾಗಿದ್ದೀರಿ, ಮತ್ತೆ ರಾಜಕೀಯದೊಳಗೂ ಕೂಡ ಇದ್ರಿ, ಮತ್ತೆ ಜನರನ್ನ ಸಂಘಟಿಸುವಂತಹ ಒಂದು ಕಲೆ ಕೂಡ ತಮಗೆ ಗೊತ್ತಿದೆ. ಇದೇ ಒಂದು ಗುಣಧರ್ಮವನ್ನು ನಾವು ಬಳಸಿಕೊಂಡು ನಮ್ಮ ತಂತ್ರಜ್ಞಾನ ಪಡ್ಕೊಳ್ಬೇಕು, ಹೊಸ ತಂತ್ರಜ್ಞಾನ ಪಡ್ಕೊಳ್ಬೇಕು, ಆಮೇಲೆ ಹೆಚ್ಚಿನ ಇಳುವರಿಯನ್ನ ತಗೊಳ್ಬೇಕು. ಅದರ ಜೊತೆಗೆ ಮುಖ್ಯವಾಗಿ ಅಂತಂದ್ರೆ ಅವರಿಗೆ ಮಾರ್ಕೆಟ್ ರೇಟ್ ಅಥವಾ ಒಳ್ಳೆ ಮಾರ್ಕೆಟ್ ಸಿಗುವಂತಹ ಒಂದು ವ್ಯವಸ್ಥೆ ಆಗಬೇಕಾಗಿದೆ. ಇವತ್ತು ನಾವು ನೋಡ್ತೀವಿ, ಮಾರ್ಕೆಟ್ ಮಾಡಬೇಕು ಅಂತಂದ್ರೆ ರೈತರು ಇಂಡಿಪೆಂಡೆಂಟ್ ಆಗಿಲ್ಲ, ಅವರು ಇರ್ತಾ ಇದ್ದಾರೆ. ನಮ್ಮ ರೈತರು ಎಲ್ಲಿರಬೇಕು ಅಲ್ಲೇ ಇರ್ತಾ ಇದ್ದಾರೆ. ಅದಕ್ಕೆ ರೈತರನ್ನೆಲ್ಲ ಸಂಘಟನೆ ಮಾಡಿಕೊಂಡು, ದ್ರಾಕ್ಷಿ ಬೆಳೆಗಾರರಿದ್ರೆ ದ್ರಾಕ್ಷಿ ಬೆಳೆಗಾರರು, ಕಬ್ಬು ಬೆಳೆಗಾರರಿದ್ರೆ ಕಬ್ಬು ಬೆಳೆಗಾರರು, ಹಿಂಗೆ ಒಂದೊಂದು ಪ್ರಾಡಕ್ಟ್ ಏನು ಬೆಳೀತಾ ಇದ್ದಾರೆ ಅಂಥ ರೈತರನ್ನ ಸಂಘಟನೆ ಮಾಡಿ ಆ ಪ್ರಾಡಕ್ಟ್ಗಳನ್ನು ಬ್ರ್ಯಾಂಡ್ ಮಾಡಿಕೊಂಡು ಈ ಭಾಗದೊಳಗೆ ಮಾಡೋದಕ್ಕೆ ಸಾಧ್ಯ ಅದನ್ನ ಹೆಂಗೆ. ಈಗ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಈಗ ದ್ರಾಕ್ಷಿಯನ್ನೇ ತಗೊಂಡ್ರೆ ಮನುಕಾಯನ್ನ ನಾವು ಮಡಕದಲ್ಲಿ ಮಾರಾಟ ಆಗುವಂತದ್ದು ಬೇಕಾದಂಗೆ ಎಕ್ಸ್ಪೋರ್ಟ್ ಆಗ್ತದೆ ಮತ್ತು ಒಳ್ಳೆ ಬೆಲೆ ಬರ್ತದ ಅನ್ನುವಂತ ಒಂದು ದೃಷ್ಟಿ ಇಟ್ಕೊಂಡು ನೋಡಿದ್ರೆ ಒಳ್ಳೆ ಅವಕಾಶಗಳು ಇರಬಹುದು ಅಂತ ಅನಿಸ್ತದೆ, ಏನಂತಿರ್ತಾವ? ಐತಿ ಸರ್, ಅದು ನಾವೊಬ್ರು ಎಜುಕೇಟೆಡ್ ಆಗಿ ನಮಗೂ ಅಥವಾ ಕೆಲವೊಂದು ಇಚ್ಛಾ ಅದ ಮಾಡ್ಬೇಕಂತೇಳಿ ಅಂದ ಈ ರೈತ ಉತ್ಪಾದಕರ ಸಂಘಗಳ ಅಧ್ಯಕ್ಷನಂದ ಸಂಘಗಳನ್ನು ಮಾಡಬೇಕು. ಈ ಭಾಗದ ರೈತರಿಗೆ ನಾವು ಎಲ್ಲ ರೈತರು ಸಂಘಟಿತರಾಗಿ ಒಂದು ಮಾರ್ಕೆಟಿಂಗ್ ಇರಬಹುದು. ಇವತ್ತು ರೈತ ಉತ್ಪಾದಕರ ಸಂಘಕ್ಕೆ ಎಷ್ಟೊಂದು ಅನುಕೂಲಗಳು ಅದಾವ ಅಂತೇಳಿ ನನ್ನ ಗೆಳೆಯರು ಕೆಲವೊಂದು ಜನ ಹೇಳಿದ್ದಾರೆ. ಈಗ ನಾವೇನು ಪೆಸ್ಟಿಸೈಡ್ಸ್ ಔಷಧ ಅರ್ಜಿ ಕೊಟ್ಟಿವ್ ಅಂದ್ರೆ ಎಷ್ಟು ಟ್ಯಾಕ್ಸ್ ಉಳಿತಾಯ ಆಗಿ ನಮಗೆ ಕಡಿಮೆ ರೇಟಿಗೆ ಔಷಧ ಸಿಗತೈತೆ ಅಂತೂ ಹೇಳ್ಯಾರ. ನಾನು ಅದನ್ನು ಮಾಡ್ಬೇಕಂತ ಇಚ್ಛಾದಾಗದನ್ರಿ. ಅಂತವೆಲ್ಲ ನಾವು ಸ್ವಲ್ಪ ಜನಸಂಪರ್ಕ ಇರೋದ್ರಿಂದ, ಒಂದ್ ಸ್ವಲ್ಪ ರಾಜಕಾರಣದಾಗ ಇರೋದ್ರಿಂದ ಜನರ ಸಂಘಟನೆ ಮಾಡೋದ್ರ ಸಿಗಿತ್ತು. ನಾನು ಮತ್ತೆ ರೈತರಿಗೆ ಈ ಭಾಗದ ರೈತರಿಗೆಲ್ಲರನ್ನು ಒಕ್ಕಟ್ ಮಾಡಿಕೊಂಡು ಒಂದು ಹೋಗಿ KMF ರಿಕ್ವೆಸ್ಟ್ ಮಾಡಿ ಅಲ್ಲಿ ಪರ್ಮಿಷನ್ ತಗೊಂಡು ಒಂದು ಡೇರೆ ಸ್ಟಾರ್ಟ್ ಮಾಡಿ ಡೇರೆನೂ ನಡೆಸಿದೀವಿ. ಹಿಂಗ ರೈತರನ್ನೊಂದೊಂದು ಇತ್ತಾವ್ರು ಸ್ವಲ್ಪ ಕಬ್ಬು ಬೆಳೆಗಾರದ ಏನಿದ್ಬಿಟ್ಟು ನಮ್ಗೆ ನಂದಿ ಶುಗರ್ ಫ್ಯಾಕ್ಟರಿ ಇರೋದ್ರಿಂದ ಇಲ್ಲಿ ಕಬ್ಬು ಬೆಳೆಗಾರ ಒಂದು ಆಟೋಮೆಟಿಕ್ಲಿ ಅಲ್ಲಿ ಸಂಘನು ಇದೆ. ಮತ್ತೆ ಸುತ್ತ ಏರಿಯಾದಾಗೂ ರೈತ ಸಂಘ ಅನ್ನುವಂತದ್ದು ಒಂದು ಸಂಘ ಸ್ಟ್ರಾಂಗ್ ಇರೋದ್ರಿಂದ ಆಲ್ಮೋಸ್ಟ್ ಕಬ್ಬಿನ ವಿಷಯ ಎಲ್ಲ ಕಡೆ ಒಂದ್ 100 ರೂಪಾಯಿ ಹೆಚ್ಚ ಕಡಿಮೆ ಆಲ್ಮೋಸ್ಟ್ ಎಲ್ಲ ಕಡೆ ಒಂದ ರೇಟ್ ಇರ್ತದ್ರಿ. ಅದ ಈಗ ನಮಗ್ ಬರುವಂತ ದ್ರಾಕ್ಷಿನೂ ಬಾಳಿಲ್ಲ, ಆಮೇಲಂತ ಬಾಳಿನೂ ಬಾಳಿಲ್ಲ. ನಾನೇ ಅವ್ ಜಾಸ್ತಿ ಮಾಡಿದೇನ್ರಿ. ಅದ್ರಾಗ ದ್ರಾಕ್ಷಿ ಇತ್ತು ಕೆಲವೊಂದ್ ಜನ. ಈಗ ನೀರಾವರಿ ಆದಗಳನ್ನ ನಮ್ ಕ್ಲೈಮೇಟ್ ನಮ್ಮಲ್ಲಿ ನೀರಿನ ಕ್ಲೈಮೇಟ್ ಬಾಳ ಆದ ತಕ್ಷಣ ಈ ಬಾಕಿ ಮಾಡಿನಿ ಮತ್ತ ನಮ್ ಸುತ್ತಮುತ್ತಿದ್ದ ಜನ ರೈತರು ತೆಗಿಯಾಕ ಹತ್ತಿ ಬಿಟ್ರದ. ಕಬ್ಬ ಅಂದ್ರೆ ಅಗದಿ ಈಜಿ ಕ್ರಾಪಲ್ಪ, ಏನು ಟೆನ್ಷನ್ ಇಲ್ಲ, ರೋಗ ರುಜಿನಗಳು ಕಡಿಮೆ ಅದಾವ, ಮತ್ತ ರಿಸ್ಕ್ ಇಲ್ಲ ಅನ್ನುವಂತ ಉದ್ದೇಶದಿಂದ ಜಾಸ್ತಿ ಎಲ್ಲರೂ ಕಬ್ಬಿನ ಕಡೆ ಒಲವು ತೋರಿಸಕತ್ತಾರೆ. ಆದ್ರೆ ನಾಯಂತನು ನೀವು ಪ್ರತಿಯೊಬ್ಬರನ್ನು ಕಬ್ಬ ಮಾಡ್ಕೊಂಡು ಕೂತ್ರಿಪ ಅಂತಂದ್ರ ಅದು ಫೇಲ್ ಆಗೋ ಚಾನ್ಸಸ್ ಇರ್ತತಿ. ಆಮೇಲಂತ ಟೈಮ್ ಟು ಟೈಮ್ ಕಬ್ಬ ಫ್ಯಾಕ್ಟ್ರಿ ಹೋಗಂಗಿಲ್ಲ. ಆಮೇಲಂತ ಕಬ್ಬು ಅತಿ ಓರಾದಾಗ ಫ್ಯಾಕ್ಟ್ರಿ ಅವರು ಹೆಂಗಂತಂದ್ರೆ ಸರಿಯಾಗಿ ನಮಗೆ ಹಣ ಸಂದಾಯ ಮಾಡೋದಿಲ್ಲ ಟೈಮ್ ಟು ಟೈಮ್. ಅವ್ರಿಗೆ ಅದು ಶಾರ್ಟೇಜ್ ಇದ್ದಾಗ ಸಂಘಟಿತರಾಗಿ ಮಾಡೋಣಂತ ಅದ್ರ ಜೊತೆಗೆ ಹೊಸ ಹೊಸದ್ ಮಾಡ್ರಿ. ಈಗ ನಾನು ಈಗ ಹೊಸಾದ ಪಾತಂದ್ರೆ ಈಗ ಇಲ್ಲೇ ಹಲಗನಿಗೆ ಮಾಡಿದಾರ, ಎಕ್ಕುಂಡಿಗೆ ಮಾಡಿದಾರ ಕೆಲವೊಂದ್ ಜನ ರೈತರ. ಮತ್ತ ಇಲ್ಲಿ ಗೋಟೆ ಗದ್ದಾಳ, ಇಲ್ಲಿ ದಾಶಾಳ ದನ್ಯಾಳ, ಅವತ್ತಿನ ರೇಟ್ ನಾನು ನೋಡಿದ್ರ ನಿಮ್ಗೆ 400-450 ರೂಪಾಯಿ ರೇಟ್ ಪರ್ ಕೆಜಿ ಗೂಡಿ. ಒಂದ್ 15 ದಿವಸದಿಂದ 1200 ಮಟನು ಮಾರ್ತಿ. ಈಗ ಇತ್ತಿತ್ತಲಾಗಿ ನಾನು ಪ್ರತಿದಿನ ನನಗೆ ಅದೊಂದು ವಾಟ್ಸ್ಆಪಿಗೆ ನಾನು ರೇಷ್ಮೆ ಬೆಳೆಗಾರ ಸಂಘದಾಗ ನನ್ನ ನಂಬರ್ ಯಾಡ್ ಆಗಿರೋದ್ರಿಂದ ನನಗೆ ರಾಮನಗರದಲ್ಲಿ ಪ್ರತಿದಿನ ಏನ್ ರೇಟ್ ಮಾರ್ತತಿ ಅನ್ನೋದು ಮಾಹಿತಿ ಬರ್ತೈತಿ. 600-700 ಮೇಲೆ ಅಭವನ ಇದ್ದಾರೆ, ಒಟ್ಟ ರೇಟ್ ಕಡಿಮೆಗಿಲ್ಲ. ಇದಕ್ಕೆ ನಾನು ಮಾಹಿತಿ ಕೇಳಿದಾಗ ಒಬ್ರು ಏನಂದ್ರು, ಇಲ್ಲ ಚೀನಾದಿಂದ ಬರುವಂತ ಅದನ್ನ ಸಿಲ್ಕ್ ಏನು ನಮ್ಮಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳೋದನ್ನ ಬಂದ್ ರೇಷ್ಮೆ ರೇಟ್ ಕಳ್ಕೊಳ್ಳಂಗಿಲ್ಲ. ಇನ್ನು ಪ್ರತಿಯೊಬ್ಬ ರೈತರು ಮಾಡಿದ್ರು ಆರ್ಥಿಕವಾಗಿ ಅನುಕೂಲ ಆಗ ಸಾಧ್ಯತೆ ತೆಗೆದ ನನ್ನ ಮನವರಿಕೆ ಆಗಿ ಈಗ ನಾನು ರೇಷ್ಮೆ ಇಲಾಖೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೀನಿ. ಅವರು ಮಾಡಿ ಬಂದ ಕಿಶಿಂದ ತಮ್ದು ಎಲ್ಲ ಸರ್ಕಾರದಿಂದ ಬರುವಂತ ಸವಲತ್ತುಗಳು ಮಾಡೋದಾದ್ರು ನಾನ್ ಮಾಡ್ಬೇಕಾದ್ರೂ ನಾನು ವ್ಯಕ್ತಿಗೆ ನನಗೇನು ನಾಲೆಜ್ ಇಲ್ಲ. ನಾನೊಬ್ಬ ಮಾಡಿದ ರೈತನಂತೇಳಿ ಹೋಗೇನ ಬೆಟ್ಟಾಗೇನ ಬಂದು ಕೇಳ್ಕೊಂಬಂದು ಮಾಡ್ತೀನಿ. ಹಂಗ ನನ್ನಲ್ಲಿ ಏನ್ರ ನಿಮ್ಗೆ ಕೇಳ್ಬೇಕು ಅನ್ನೋ ಇಚ್ಛೆ ಆಯ್ತಂದ್ರೆ ರೈತರು ನೀವು ಅವ್ರು ಬಂದಾಗ ಇನ್ನೊಂದು ಏನೈತಂದ್ರೆ ನಮ್ಮಲ್ಲಿ ಈ ಜನರ ಅಭಿಪ್ರಾಯ ಹೇಳ್ತೀನಿ ಸರ್ ನಿಮ್ಗೆ. ನಾವು ಒಳ್ಳೆ ವಿಚಾರ ಇಟ್ಕೊಂಡು ಮಾಡಕ್ ಹೋದ್ರು ಸದ್ಯಕ್ಕ ಈಗ ಒಂದೇನ್ರ ಒಂದು ಸಂಘ ಮಾಡೋಣ ಬರ್ರಿ, ಮತ್ತ ನಾವೆಲ್ಲರೂ ಒಂದು ಒಕ್ಕಟ್ಟಾಗೋ ಬರ್ರಿ ಅಂತ ನಾವು ಕೇಳಕ್ ಹೋದೇವ್ ಅಂದ್ರೆ ನಿಮ್ ವಿನಂತಿ ಮಾಡ್ತೀನಿ. ನೀವು ಎಲ್ಲರೂ ನಾವು ಒಕ್ಕಟ್ಟಾಗಿ ಒಂದು ಏನರ ಮಾಡಿದಾಗ ಸಾಧ್ಯ ಆಗ್ತೈತಿ. ಈಗ ನಾವು ಈ ಭಾಗದಾಗ ಒಂದು ಪ್ಲಾನ್ ಇದ್ರೆ ನನಗೆ ಈ ನಂದ್ಯಾಳ, ಕಾತ್ರಾಳ, ಅರ್ಜುನ್ಗಿ ಇವೆಲ್ಲ ಸೇರಿಸಿಕೊಂಡು ಒಂದು ರೈತ ಉತ್ಪಾದಕರ ಒಂದು ಸಂಘ ತೀಕ್ಷಣ ಸಂಘ ಮಾಡಬೇಕು. ನಮಗೆ ಯಾವುದೂ ರಾಜಕೀಯ ಉದ್ದೇಶ ಇಲ್ಲ. ಅದೇನಂದ್ರೆ ಅದರ ಪಕ್ಷ ಅಂದ್ರೆ ಅದು ರೈತರ ಪಕ್ಷ ಹೆಂಗ್ ಇಟ್ಟುಕೊಂಡು ಕಿಶಿಂದ ಒಂದು ಏನಾರ ಒಂದು ಮಾಡಿಕೊಂಡು ಸರ್ಕಾರದಿಂದ ಬರುವಂತ ಅನುಕೂಲಗಳನ್ನ, ಸರ್ಕಾರದಿಂದ ಬರುವಂತ ಏನು ಫೆಸಿಲಿಟಿಗಳು ಸಿಗುತ್ತಲ್ಲ ಅವತ್ತನ್ನು ಪ್ರತಿಯೊಬ್ಬ ರೈತರಿಗೆ ಮುಟ್ಟಬೇಕು. ಅದೇ ರೀತಿಯಾಗಿ ಕಿಶಿಂದ ನಾವು ಗೆಳೆಯರಿಗೆ ಎಲ್ಲರಿಗೆ ಸಂಪರ್ಕನಾಗ ಅದನ್ರಿ ಮಾಡ್ಬೇಕು. ಮುಂದಿನ ದಿನಮಾನಗಳಲ್ಲಿ ಮಾಡ್ಬೇಕು. ಈಗ ಪೂರ್ಣ ಪ್ರಮಾಣದೊಳಗೆ ರೈತಕಿ ಮಾಡಬೇಕು, ಚೆನ್ನಾಗಿ ರೈತಕಿ ಮಾಡಬೇಕು. ನಮಗಿದ್ದ ಒಂದು ರೈತಕಿ ಮಾಡಕ್ಕೆ ಅನಾನುಕೂಲ ಏನಿತ್ತಪ್ಪ ಅಂದ್ರೆ ಈ ಭಾಗದೊಳಗೆ ಮೇನ್ ಬರೋದಿಲ್ಲ, ನಾವು ಉದ್ದಾರ ಆಗೋದಿಲ್ಲ ಅಂತ ವಿಚಾರ ಇತ್ತು. ಇವತ್ತೇನ್ ನೀರಾವರಿ ಆಗ್ಯದಲ್ಲ, ಈಗ ನಾವು ಯಾವುದೇ ಹೆದರಿಕೆ ಇಲ್ಲ. ಈಗ ನಮಗೆ ಯಾವೊಬ್ಬ ಸರ್ಕಾರಿ ನೌಕರಸ್ಥನ ಮುಂದೂ ನಾವು ಕಡಿಮೆನಿಲ್ಲ. ಇವತ್ತಿಗೆ ನನಗೆ ಹೆಮ್ಮೆಯಿಂದ ಹೇಳ್ಕೊಳಕ್ ಇಚ್ಛೆ ಪಡ್ತೇನೆ ನಾನು. ಯಾಕಂತಂದ್ರೆ ಬಹಳ ಒಂದು ಅನುಕೂಲ ಪ್ರತಿಯೊಬ್ರು. ಈಗ ಯಾರ ಲಾಸ್ ಆಗ್ಯಾರತ್ತಂದ್ರೆ ಒಂದು ಒಕ್ಕಲ್ತನದ ಲಾಸ್ ಆಕರತ್ ಮಾಡಿ ಅವ್ರು ಮಾತ್ರ ಲಾಸ್ ಆಗಬಹುದು. ನಮ್ಮ ಆದಾಯ ನೋಡಿಕೊಂಡು ಖರ್ಚು ಮಾಡ್ಕೊಳ್ಳೋರು ಅಥವಾ ಕರೆಕ್ಟ್ ಆಗಿ ಟೈಮ್ ಟು ಟೈಮ್ ದುಡಿಯೋ ಅಂದ್ರೆ ಯೋಜಿತವಾದಂತಹ ಒಂದು ಕೃಷಿ ಮಾಡಬೇಕು, ಶ್ರಮ ಪಟ್ಟು ದುಡಿಬೇಕು, ಬದ್ಧತೆ ಇರಬೇಕು, ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಿದ್ರೆ ಯಾವುದೂ ನುಕ್ಸಾನ ಇಲ್ಲ ಅಂತ ಹೇಳಿ. ಎಲ್ಲಿ ನೀರಾವರಿ ಇದ್ದಲ್ಲಿ ಅಂತೂ ಏನೇನು ಸಮಸ್ಯೆನೇ ಇಲ್ಲ. ಬಹಳ ಆದ್ರೆ ನಮ್ಗೆ ರೇಟ್ನೊಳಗೆ ಸಮಸ್ಯೆ ಆಗ್ತದ್ರಿ. ಅದಕ್ಕೆ ನಾನು ರೈತರಲ್ಲಿ ವಿನಂತಿ ಮಾಡ್ತಂತಂದ್ರೆ ನೀವು ಒಂದೇ ಮಾಡಬೇಡ್ರಿ. ಒಂದೇ ಕ್ರಾಪ್ ಮಾಡಿದ್ರಿಪ್ಪ ಅಂತಂದ್ರೆ ಜನ ರೈತರು ನನಗೆ ಬೆಟ್ಟದವರೆಲ್ಲ ಹೇಳ್ಯಾರ, ಇಲ್ಲ ಪ್ಲೌರಿಂಗ್ ದಾಗೆಲ್ಲ ಹೋಯ್ತು ಮಳಿ, ಕಂಟಿನ್ಯೂ ತಿಂಗಳಗಟ್ಟಲೆ ಜಿಟಿ ಜಿಟಿ ಮಳಿ ಹತ್ತಲ್ರಿ. ಇವತ್ ನೋಡ್ರಿ ನಾವು ಈಗ ಮಾರ್ಸದಾಗ ಅದೇವಂದ್ರು ಇನ್ನ ತಂಡಿಷ್ಟು ತಂಡೈತಿ. ಆಕ್ಚುಲಿ ಬಿಸಿಲು ಬೇಕು ನಮ್ ದ್ರಾಕ್ಷಿ ಈ ಟೈಮ್ದೊಳಗೆ ಮುನುಕ್ ತಯಾರಾಗಕ. ಈಗಾದ್ರೂ ಇನ್ನ ಚಳಿ ಅದ, ಅದಕ್ಕೆ ಕ್ಲೈಮೇಟ್ ಕಾರ್ಡಿಗಿಂದ ದ್ರಾಕ್ಷಿ ಹೋಗುತ್ತೆ. ದಾಶಕ್ಕೆ ಬಿದ್ದು ಒಟ್ಟು ಒಂದು 10 ಎಕರೆ ನಮ್ಮ ಹೊಲ ಆಯ್ತಂದ್ರೆ 10 ಎಕರೆ ಬಾಳಿಗಳಿ ಹಚ್ಚಿಬಿಟ್ಟು ತಿಳ್ಕೊರಿ. ಈ 2 ರೂಪಾಯಿ 3 ರೂಪಾಯಿ ಮಾರಿದಾಗ ನಾವು ಅದನ್ನ ಹೊಲದಂದ ತೆಗೆದು ಹೋಗ್ಯಾಕ್ರೆ ಅದಕ್ಕಿಂತ ಹೆಚ್ಚು ಖರ್ಚಾಗ್ತತಿ. ಅದಕ್ಕೆ ನಾನೇನಂತೇನೆ ರೈತರಲ್ಲಿ, ನೀವೆಲ್ಲಾನು ಒಂದೊಂದು ಸ್ವಲ್ಪ ಸ್ವಲ್ಪ ಮಾಡ್ರಿ. ಒಂದು ರೇಟ್ ಹೋದ್ರೂ ಒಂದು ರೇಟ್ ನಮ್ಮ ಕೈಗೆ ಹತ್ತತಿ. ಯಾಕಂದ್ರೆ ನಾವು ಫಸ್ಟ್ ರೇಟಿನ್ಗಿಂತ ಇಂಪಾರ್ಟೆಂಟ್ ನಾವು ರೈತರು ಹೆಂಗ್ ತಯಾರಾಗಬೇಕಂತಂದ್ರೆ ಇಷ್ಟು ನಾವು ಇಳುವರಿ ತೆಗದೇ ತೆಗಿತೀವಿ ಅನ್ನೋಷ್ಟು ನಾವು ಪರ್ಫೆಕ್ಟ್ ಮೊದಲು ತಯಾರಾಗಬೇಕು. ಉಳ್ಳಾಗಡ್ಡೆ ಇರ್ತೈತಿ ಫಾರ್ ಎಕ್ಸಾಂಪಲ್, ಈಗ ನಾವು ಈ ಕೋಲಾರ ಸೈಡ್ ಅದು ನೋಡ್ತೀವ್ರಿ, ಉಳ್ಳಾಗಡ್ಡಿ ಎಷ್ಟು ಬೆಳೀತಾರೆ ಅಂತ ಧೈರ್ಯಸ್ತಂತೀವಿ ನಾವು. ಒಂದ್ ಸಲ ಉಳ್ಳಾಗಡ್ಡಿ ಬೆಳೆದ್ರೆ ನಾವು ಈ ಭಾಗದಾಗ ರೇಟ್ ಬಿತ್ತಪ್ಪ ಅಂತಂದ್ರೆ ಮರವರ್ಷ 10 ವರ್ಷ ಉಳ್ಳಾಗಡ್ಡಿ ಬೇಯ್ತೀವಿ ನಾವು. ಎಲ್ಲಿ ಉಳ್ಳಾಗಡ್ಡಿ ತಂದಿರಿ ಅಂತಂದ. ಆದ್ರ ಈ ಕಾಡಿ ಸೈಡ್ ರೈತರು ಹೆಂಗ್ ಧೈರ್ಯವಂತಾರ ಅಂದ್ರೆ ಅವ್ರು ಒಂದ್ ಕ್ರಾಸ್ ಲಾಸ್ ತೆಗೆದು ಕೊಟ್ಟುಕೊತಾರ, ಲಾಭ ತಂದು ಕೊಟ್ಟುಕೈತಿ, ಅದ ಲಾಸ್ ತುಂಬಿ ಕೊಟ್ಟುಕೈತಿ. ಅದಕ್ಕೆ ನಾವ್ ಹೇಳ್ತೀವಿ, ನಾವು ರೈತರು ಫಸ್ಟ್ ರೇಟಿನ ಬಗ್ಗೆ ಬಾಳ ತಲೆ ಕೆಡಿಸ್ಕೊಳ್ಳದ. ನಾವು ಅತಿ ಕಡಿಮೆ ಖರ್ಚಿನೊಳಗ ಸರ್ಕಾರಿ ಗೊಬ್ಬರ ಬೆಳೆಯುವಂತ ಮಟ್ಟಕ್ಕೆ ನಾವು ಮೊದಲು ತಯಾರಾಗಬೇಕಾಗೈತಿ. ಆಮೇಲೆ ಒಂದ್ ದಿವಸ ರೇಟ್ ನಮಗೆ ಸಿಕ್ಕೇ ಸಿಗ್ತದೆ. ಸರ್ ತಿನ್ನಬೇಕಲ್ರಿ, ತಿನ್ಲಾರ್ದ ಏನ್ ಮಾಡೋರ್ದಾರ? ನಾವು ಬೆಳೆಯಕತ್ತದ್ ಏನ್ ಸರ್? ನಾವು ಏನ ಒಂದು ಚೇರ ಟೇಬಲ್ ಬೆಳೆಯಕತ್ತಿಲ್ಲ, ಒಂದ್ ಅರಿವಿ ಅಂಚಡಿ ಬೆಳೆಯಕತ್ತಿಲ್ಲ, ಅಥವಾ ಒಂದೇನ ಮೊಬೈಲ್ ಬೆಳೆಯಕತ್ತಿಲ್ಲ, ಒಂದ್ ಕಾರ್ ಬೆಳೆಯಕತ್ತಿಲ್ಲ, ಒಂದ್ ಟ್ರಾಕ್ಟರ್ ಬೆಳೆಯಕತ್ತಿಲ್ಲ. ಅದ್ ಮಸ್ಟ್ಯಾಂಡ್ ಶುಡ್ ಕಪ್ಸಬೇಕದು, ಕಪ್ಸಬೇಕು. ಒಂದೇನಂದ್ರೆ ನನಗೆ ಇದೇ ಈಗ ನಮ್ ಕಾಕರು ನಿಮ್ ಮುಂದೆ ಒಂದು ಅಂಗಡಿ ಹಾಕಿದ ಮಾಲಕ್ ಇದ್ದಂತಂದ್ರ ಅಂಗಡಿ ಮೇಲೆ ಯಾರ್ಯಾರು ಡಿಪೆಂಡ್ ಇರ್ತಾರಂದ್ರೆ ಆ ಪ್ರಾಡಕ್ಟ್ ತಯಾರ ಮಾಡೋರು ಇಷ್ಟ ಡಿಪೆಂಡ್ ಇರ್ತಾರ್ರಿ. ಫಾರ್ ಎಕ್ಸಾಂಪಲ್, ಆದ್ರ ಒಬ್ಬ ರೈತನಂತೇಳಿ ಏನೈತಿ ಪ್ಲಾಟ್ಫಾರ್ಮ್ ಅಂತಂದ್ರೆ ಭೂಮಿ ಐತ್ರಿ. ಈ ಭೂಮಿ ಹೆಂಗಪ್ಪ ಅಂತಂದ್ರ ಭೂಮಿ ಮೇಲಿನ ಒಂದು ಕ್ರಿಮಿ ಕೀಟ ಹಿಡ್ಕೊಂಡು ಪ್ರತಿಯೊಬ್ಬರು ಬದುಕಬೇಕಾದ್ರೆ ಇದ್ರ ಮೇಲೆನೆ ಏನ್ರಿ. ಹಿಂಗಾಗಿ ಇದು ಬಹಳ ಮಂದಿಗೆ ಹಂಚಿ ಹೋಗಿ ನಮ್ಗೆ ಲಾಸ್ಟಿಗೆ ಹೋಗಿ ಸ್ವಲ್ಪ ಉಳಿತೈತಿ. ಪಟ್ಟಿ ಅಂಗಡಿ ಇಟ್ಟಂತಂದ್ರ ಒಂದೋ ವರ್ಷದಾಗ ನೋಡ್ಬೇಕ್ರಿ ನೀವು. ಒಂದು ಬಾಯಿಕರ ಖರೀದಿ ಮಾಡ್ತಾನ, ಒಂದು ಕಾರ ಖರೀದಿ ಮಾಡ್ತಾನ, ಅದು ಬರಬಾರ್ದು ನನ್ನ ವಿಚಾರ. ಯಾಕಂತ ತಿಳ್ಕೊರಿ, ಅವ್ ಪಟ್ಟಿ ಅಂಗಡಿ ಇಟ್ಟವ ಹೊಟ್ಟ ಬದುಕಿರ್ತಾನ. ನಾವು 10 ಎಕರೆ ತೋಟ ಇಟ್ಟವ್ರು ನಾವು 8 ಮಂದಿನ ಬದುಕಿಸಿರ್ತೀವಿ ಸರ್. ನಾವು ಪ್ರಾಣಿ ಪಕ್ಷಿಗಳನ್ನು ಬೆಳೆಸಿರ್ತೀವಿ, ಪ್ರಭೇದಗಳು ಬೆಳೆಸಿರ್ತೀವಿ. ಆ ಆತ್ಮವಿಶ್ವಾಸ, ಆ ಆತ್ಮತೃಪ್ತಿ, ಆ ಸಂತೋಷ ನಾವು ಬೇಕ್ರಿ. ಇಷ್ಟ ನನ್ನ ವಿಚಾರ ಸರ್. ಇದು ಹಿಂಗ್ ವಿಚಾರ ಇದ್ರೆ ಅಗ್ರಿಕಲ್ಚರ್ ಕಡೆ ಬರಬೇಕು. ಇಲ್ಲ ಅಂತಂದ್ರೆ ಅಗ್ರಿಕಲ್ಚರ್ ಹೆಸರು ಕೆಡಿಸೋದು ಬೇಡ, ಸುಮ್ಮನೆ ಸೀದಾ ಅವ್ರ ಏನಾರ ಒಂದು ಉದ್ಯೋಗ ಮಾಡ್ಕೊಂಡು ಹೋಗ್ಬಿಡು ಚಲೋ. ದುಡ್ಡ ಗಳಿಸಬೇಕಾಗಿತ್ತಂದ್ರ ಬೇರೆ ಏನಾರ ಉದ್ಯೋಗ ಮಾಡೋದು ನನ್ನ ಅಭಿಪ್ರಾಯ ಸರ್. ಇದೆ ಆತ್ಮ ಸಂತೋಷದಿಂದ ಒಕ್ಕಲ್ತನ ಮಾಡುದು. ನೀರ್ ಇರಲಾರ್ದಾಗ ನೀರಿನ ಕೊರತೆ ಇದ್ದದ ಅದು ಆಕ್ಚುಲಿ ಮನುಷ್ಯನ ಏನು ಕೆಟ್ಟ ಅನಿಸು ಸಜ್ಜಕ. ಈಗ ನೀರಿನ ಅನುಕೂಲ ಆಗೈತೆ ಅಂದ ಬೆಳಗ್ಗೆ ಇವತ್ತು ರೇಟ್ ನಮ್ಗೆ ತಿನ್ನಾಕ ಉನ್ನಾಕ ಸಿಕ್ಕ ನಮಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗೈತೆ ಅಂದ್ರೆ ಮತ್ ಬೇರೆದವ್ರು ಬದುಕಬೇಕಲ್ಲ ಸರ್. ಪ್ರಾಣಿ ಪಕ್ಷಿಗಳು ಬದುಕಬೇಕು. ಇದ್ರ ಮೇಲಿಂದ ಎಷ್ಟೋ ಜನ ದಲ್ಲಾಳಿಗಳು ಬದುಕುತ್ತಾರ. ಎಷ್ಟೋ ತಾಳಿನೊಳಗೆ ಏನೋ ಒಂದು ತಾಳ ಅಟ ರೈತಗ ಹತ್ತದ. ಅದ್ ಹಿಂದೆ ಹಿರಿಯರ್ ಹಂಗ ಸುಳ್ಳು ಮಾಡಿಲ್ಲ. ಅದ್ ನನ್ನ ಅಭಿಪ್ರಾಯ ಹಂಗ ಅನಿಸುತ್ತೆ ಸರ್. ಈಗ ತಾವು ರೇಷ್ಮೆ ಕೃಷಿ ಕಡೆ ಆಕರ್ಷಿತರಾಗಿದ್ದೀರಿ, ಇನ್ನು ಮುಂದಿನ ದಿನಗಳಲ್ಲಿ ರೇಷ್ಮೆ ಕೃಷಿನೂ ಮಾಡಬೇಕು ಅನ್ನುವಂತ ಹೋಗ್ತೀರಿ? ಅದನ್ನು ನನ್ನ ಮಾನ್ಯ ಕೃಷಿ ಅಧಿಕಾರಿಗಳು ಬಂದಾಗ ನಾನು ಸುತ್ತಮುತ್ತಿದ್ದಂತ ಕೆಲವೊಂದ್ ಜನ ರೈತರನ್ನು ಕರೆಸಿದ್ದೀನಿ. ಕೆಲವೊಂದ್ ಜನ ರೈತರಿಗೆ ಏನ್ ಅನಿಸತ್ರಿ, ಮಾಡಿ ಒಬ್ಬ ರೈತ ಸಕ್ಸಸ್ ಆಗುಮಟ್ಟ ಪಟ್ಟಣ ವಿಶ್ವಾಸ ಬರಂಗಿಲ್ರಿ. ಅವ್ರು ಏನಂತಾರ, ನಮ್ಮ 4 ಎಕರೆ ಅದಾವು, ನಿಂದು ಒಂದ್ ಸ್ವಲ್ಪ ಭೂಮಿ ಹೆಚ್ಚದ, ನಿಂದು 4 ಎಕರೆ ಮಾಡ್ರಿ, ಮಮ್ಮಿ ನಮಗೆ ನಿನ್ನ ಜುಡಿ ಕೂಡಿ ನಾವು ಮಾಡಿದೇವಪ್ಪ ಆತನ ಪಣ್ಣ ನಾಳೆ ಲಾಸ್ ಆದಿತ್ತಲ್ಲ ಅನ್ನುವಂತ ಒಂದು ಮನಸ್ಸಿನ ಹಿಂಜರಿಕೆ ಐತ್ರಿ ಅವರಿಗೆ. ಮುಂದಿನ ದಿನಮಾನಗಳಲ್ಲಿ ರೇಷ್ಮೆಗೆ ಬಂದೇ ಬರ್ತಿರತ್ತೀನಿ ನಾನು. ಯಾಕಂದ್ರೆ ನಾ ಮಾಡಿ ಒಂದು ವರ್ಷದಾಗ ನಾ ಲಾಭ ತಕೊಳಕ್ ತಿಂದ್ರೆ ಯಾಕೊಲ್ಲಕ್ಕೆ ನಿಮಗ ಅವಾಗರ ಒಂದು ಧೈರ್ಯ ಬರ್ತೈತಿ, ನಾವು ಬರ್ಬೇಕಲ್ಲ ಅಂತ ಬಂದೇ ಬರ್ತಿರತ್ತೇಳಿನಿ. ನನಗೆ ರೈತರ ಜನನ ಬಹಳ ಜನ ಫ್ರೆಂಡ್ ಸರ್ಕಲ್ ಇರೋದ್ರಿಂದ ನಾ ಪ್ರತಿಯೊಂದು ಕರ್ಕೊಂಡು ಮಾಡೀನಿ ಎಲ್ಲಾರು. ನಾನು ಫಸ್ಟ್ ಆಪಲ್ ಬೇರ ತಚ್ಚಿದೆ ಸರ್, ತಂದು ಹಚ್ಚಿಲ್ರಿ. ನನ್ನ ಜೋಡಿ ಸುಮಾರು ಒಂದು 7 ರಿಂದ 8 ಜನ ರೈತರನ್ನು ಕರ್ಕೊಂಡ್ಬಂದು ತಗೊಂಬಂದು ಹಚ್ಚಿದೆ. ಪಾಪ ಅವ್ರು ಎಲ್ಲಾರು ಏನ್ ಮಾಡ್ಬಿಟ್ರು, ಒಂದೊಂದು ವರ್ಷಕ್ಕೆ ಕಿತ್ತು ಹೋಗ್ಬಿಟ್ರು, ರೇಟ್ ಬರಲಿಲ್ಲ. ನಾನು ಸ್ವಲ್ಪ ನನಗೆ ಉಳಿದ ಆಸ್ತಿ ಒಳಗೆ ಉತ್ಪನ್ನ ಬರ್ತಿತ್ತು ನೋಡಬೇಕಂದ 2.5 ಎಕರೆ 1700 ಬಡ್ಡಿ ಹೆಚ್ಚಿದ್ದೆ ರೀ. ಒಂದು 3 ವರ್ಷ ಮಟ್ಟ ನೋಡಿದೆ ಸರ್ ನಾನು. ಅವರೆಲ್ಲ 1 ವರ್ಷಕ್ಕೆ ತೆಗೆದ್ರು, ನಾನು ಆ ಪೇಷನ್ಸ್ ಕಳ್ಕೊಳ್ಳಿಲ್ಲ. 3 ವರ್ಷ ನೋಡಿದ್ನಿ, ಒಟ್ಟ 3 ವರ್ಷ ಅದನ್ನ ಯಾರು 5 ರೂಪಾಯಿ ಕೆಜಿ ಕೇಳಿಲ್ಲ. ಆವಾಗ ಅನಿವಾರ್ಯ ನಾನು ಕಿತ್ತು ತೆಗೆದೆ ಅದನ್ನ. ಹಂಗ ನಾ ಏನ ಮಾಡಿದ್ರು ಸದ್ಯಕ್ಕೆ ನಾನು ಸುತ್ತಮುತ್ತಿದ್ದಂತ ಯುವ ರೈತರನ್ನ ಕರ್ಕೊಂಡೇನೆ ಮಾಡ್ತೇನೆ. ನಾನು ಕರ್ಕೊಂಡು ಧಾರವಾಡ ಸೈಡ್ದಾಗ ಬಹಳ ಚಲೋ ಮಾಡ್ತಾರಂತ ಸರ್ ರೇಷ್ಮೆ. ಅಲ್ಲಿ ಒಂದು ಸಲ ನಾನು ಫ್ಯಾಮಿಲಿ ಸಮೇತ ಹೋಗೋರ್ತೀವಿ ನಾವು. ಯಾಕಂತಂದ್ರೆ ಈ ರೇಷ್ಮೆ ಮಾಡಕ್ ಏನ ಆಳುಗಳ ಅವಶ್ಯಕತೆ ಬಹಳ ಏನಿಲ್ಲ. ನನ್ನ ಅಭಿಪ್ರಾಯ ಪ್ರಕಾರ ರೇಷ್ಮೆ ಮಾಡಿದ್ರ ಜೋಡಿ ಮಾತಾಡಿ ನನ್ನ ಫ್ರೆಂಡ್ಸ್ ಇದ್ದಾರೆ, ಏನ್ ಮನ್ಯಾಗ ಒಬ್ರು ಹೆಣ್ಮಕ್ಳು ಜವಾಬ್ದಾರಿ ತಗೊಂಡ್ರು ರೇಷ್ಮೆ ಆಗ್ತದೆ ಅಂತ ಹೇಳ್ಯಾರ. ಅದಕ್ಕೆ ನಾನು ಅದನ್ನ ಇನ್ನೊಂದೇನು ವಿಚಾರ ಮಾಡಿದ್ರೆ, ನಮ್ಮನೆಯಲ್ಲಿದ್ದಂತ ನಮ್ಮ ಹೆಣ್ಮಕ್ಳಿಗೆ, ನಮ್ಮನೆಯಲ್ಲಿ ಇದ್ದಂತ ಎಲ್ಲ ಗೃಹಿಣಿಯರಿಗೆ, ನಮ್ಮ ಸೊಸೆ ಇರ್ಬೋದು, ನಮ್ಮ ಮಿಸಸ್ ಇರ್ಬೋದು, ಇವ್ರು ಎಲ್ಲರಿಗೂ ಅದ್ರ ಬಗ್ಗೆ ಅಲ್ಲಿಗೆ ಕರ್ಕೊಂಡೋಗಿ ತೋರಿಸಿ ಅವ್ರಿಗೊಂಥರ ಇಂಟ್ರೆಸ್ಟ್ ಹುಟ್ಟಿಸಿ ಅವ್ರ ಜವಾಬ್ದಾರಿ ಕೊಟ್ಟು ಮಾಡಿಸ್ಬೇಕಂತ ತಕ್ಷಣದ ಈ ಪ್ಲಾನ್ ಆಗಿರೋದನ್ನು ನಾನು ಎಲ್ಲ ಗೆಳೆಯರ ಕರ್ಕೊಂಡು ನೋಡಕ್ ಹೊಂಟೇನ. ನೋಡಿ ಬಂದ ಮೇಲೆ ಅಂತ ಅದನ್ನ ನಿರ್ಧಾರ ತಗೋತೀನಿ. ನಾನು ರೈತರು ಕರ್ಕೊಂಡೇ ಮಾಡ್ತೇನೆ ಸಾಕಷ್ಟು ಜನ ರೈತರಿಗೆ. ರಮೇಶ್ 9 2 6 7 8. ಆತ್ಮೀಯರೇ, ರಮೇಶ್ ಬಡ್ರಿ ಅವರು ಹೇಳದಂತಹ ಮೊಬೈಲ್ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9 0 1 0 1 6 7 8. ಈ ನಂಬರ್ ಅನ್ನ ಸಂಪರ್ಕ ಮಾಡಿ ಅವರ ಜೊತೆಗೆ ಮಾತಾಡಬಹುದು, ಹೆಚ್ಚಿನ ಮಾರ್ಗದರ್ಶನವನ್ನ ಅವರಿಂದ ಪಡ್ಕೊಳ್ಬಹುದು. ಒಳ್ಳೇದು ರಮೇಶ್ ಮಂಜುನಾಥ್ ಬಳ್ಳಿ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ತಾವು ಯಾವ ರೀತಿಯಾದಂತಹ ಒಂದು ಕೃಷಿಯನ್ನ ಮಾಡ್ತಾ ಇದ್ದೀರಿ, ಎಂತಹ ಪ್ರಗತಿಪರ ವಿಚಾರಗಳನ್ನ ಇಟ್ಟುಕೊಂಡಿದ್ದೀರಿ, ಆಮೇಲೆ ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ಮಾಡಿ ವಿಶೇಷವಾಗಿ ರೇಷ್ಮೆ ಕೃಷಿ ನಮ್ಮ ರೈತರಿಗೆ ಬಹಳ ಅನುಕೂಲ ಒದಗಿಸಲೇನಿದ್ದಾರೆ ಅವರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ಈ ಸಂದರ್ಭದೊಳಗೆ ಆಶಾ ಮಾಡ್ತಾ ಇಲ್ಲಿ ತನಕ ನಮ್ಮ ಎಲ್ಲ ನಮಸ್ಕಾರಗಳು. ಕೇಳುಗರೆ, ಇದುವರೆಗೆ ದ್ರಾಕ್ಷಿ ಕಬ್ಬು ಬಾಳೆ ಬೇಸಾಯದಲ್ಲಿನ ಅನುಭವ ಕುರಿತು ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಧೂಮ್ರಪಾನ್ ಕಿ ಲತ್ ಲಿಯಾ ಹುವಾ ವೋ ಹರ್ ಏಕ್ ಕಶ್ ಜಾನ್ ಲೇವಾ ಹೈ. ಧೂಮ್ರಪಾನ್ ಕರ್ನೆ ಸೇ ಆಪ್ಕೋ ದಿಲ್ ಗುನಾ ಬಢ್ ಜಾತಾ ಹೈ. ತಂಬಾಕೂ ಸೇ ಮಿಲ್ನೆ ವಾಲಾ ಕುಛ್ ಪಲೋಂ ಕಾ ಮಜಾ ಆಪ್ಕೆ ಔರ್ ಆಪ್ಕೆ ಪರಿವಾರ್ ಕೆ ಲಿಯೇ ಬನ್ ಸಕ್ತಿ ಹೈ. 1-1-2-3-5-6 ಪರ್ ಕಾಲ್ ಕರೇ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ದ್ವಾರಾ ಜನಿತ್ ಮೇ ಜಾರಿ. ಕರುನಾಡ ಜನತೆಯ ಆರೋಗ್ಯ ರಕ್ಷಕ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಉಚಿತವಾಗಿ ಪಡೆಯಿರಿ. ಆಯುಷ್ಮಾನ್ ಕಾರ್ಡ್ ಹೊಂದಿರುವ ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷಕ್ಕೆ ಭರಿಸುತ್ತದೆ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ 14555 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಕಟ್ಟೋಣ. ರೋಗ ಲಕ್ಷಣಗಳು ಇದ್ದಕ್ಕಿದ್ದಂತೆ ತೀವ್ರ ಜ್ವರ, ಮೈಕೈ ನೋವು ಮತ್ತು ಕೀಳು ನೋವು ತೀವ್ರ, ನಿಮ್ಮ ಹತ್ತಿರದ ಆಸ್ಪತ್ರೆಗೆ ತಕ್ಷಣ ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಕೇಳುವರೆ, ಈಗ ಜನಪದ ಸಂಗೀತ ಕಾರ್ಯಕ್ರಮ ಕೇಳೋಣ. ಈ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬಾಳಪ್ಪ ಹುಕ್ಕೇರಿ ಅವರಿಂದ ಯಾತಕ್ಕವಾಶಾರ ಮುರ ಬ್ಯಾಡ ನಮ್ಮ ಹಳ್ಳಿಯೂರ ನಮ್ಗ ಪಾಡ ಯಾತಕ್ಕವಾಶಾರ ಮುರ ಬ್ಯಾಡ ಊರ ಮುಂದ ತಿಳಿ ನೀರಿನ ಹಳ್ಳ ಬೇವು ಮಾವು ಹುಡುಗಲ ಮರ ಚಳ್ಳ ದಂಡಿ ಗುಂಟ ನೋಡ ನೆಳ ನೆಳ್ಳ ನೀರ ತರುವಾಗ ನೀರಾರ ಊರ ಬ್ಯಾಡ ನಮ್ಮ ಹಳ್ಳಿಯೂರ ನಮ್ಗ ಪಾಡ ಯಾತಕ್ಕವಾಶಾರ ಊರ ಬ್ಯಾಡ ಕಾಲ ಕಾಳಿನ ಚೀಲ ನಡು ಮನಿಯಾಗ ಕಳಗಿಯ ಸಾಲ ತುಂಬಿ ಸೂಸ ತಾವ ಗಡಗಿ ಅಡಕಲ ಖಾಲಿ ಇಲ್ಲವ ಒಂದ ಮನಿ ಮಾಡ ಯಾತಕ್ಕವಾಶಾರ ಊರ ಬ್ಯಾಡ ಹೈನ ಜಮ್ಮಿ ಹಾಲ ಸಮುದ್ರ ಎಷ್ಟು ತಿನ್ನಾಕಿನಿ ಕೆನಿ ಕೆನಿ ಮಸರ ಓಡ ಯಾತಕ್ಕವಾಶಾರ ಊರ ಬ್ಯಾಡ ನಮ್ಮ ಹಳ್ಳಿಯೂರ ನಮ್ಗ ಪಾಡ ಯಾತಕ್ಕವಾಶಾರ ಊರ ಬ್ಯಾಡ ಹುಡುಯತ್ತು ಹಕ್ಕಿಗೆ ಸಿಂಗರ ಹುಡುಯತ್ತು ಹಕ್ಕಿಗೆ ಸಿಂಗರ ಸಿಂಗರಿನ ತಿರುತ್ತವ ಪೂರ ಎತ್ತು ಅಲ್ಲ ಅವು ನಮ್ಮ ಮನಿ ದೇವ್ರ ಬಸವಣ್ಣಿರದಂತ ಮನೆಯದು ಕಾಡ ಯಾತಕ್ಕವಾಶಾರ ಊರ ಬ್ಯಾಡ ಊರ ಮುಂದ ಸೀಮಿಯ ಬರ್ಮ ಊರ ಮುಂದ ದೇವ್ತಿ ಗುಡಿ ಎಲ್ಲಮ್ಮ ಇವರ ಕರುಣಾ ತಪ್ಪಿದರೆಲ್ಲ ಕೇಡ ಯಾತಕ್ಕವಾಶಾರ ಊರ ಬ್ಯಾಡ ನಮ್ಮ ಹಳ್ಳಿಯು ಶಾರ ಊರ ಬ್ಯಾಡ ತವರವರ ಅಣ್ಣನ ಪ್ರೀತಿ ನನ್ನ ಮ್ಯಾಲ ಬಾರಿ ಎಲ್ಲ ಕೆಲಸಾನು ಬಿಟ್ಟು ತರ ತೂರಿ ಹೊಂಟು ಬಂದನು ಸ್ವತಾರ ತರಿ ಸನಿಯಲ್ಲ 18 ಮೈಲ ದೂರ ಕರಿಯಾಕ ಬಂದಾರ ತವರವರ ನಮ್ಮೂರ ಜಾತ್ರೆ ಬಲು ದೂರ ಕರಿಯಾಕ ಬಂದಾರ ತವರವರ ಬಂಡಿತ್ತಂದಾನ ಕಟ್ಟಿ ಸವಾರಿ ಗುಳ್ಯ ಗುಂಡ್ಯ ಎರಡು ಮೂಡಲ ಹೋರಿ ಗೊಂಡೆ ಹಣ್ಪೆಟ್ಟು ಗಂಟಿ ಗಗ್ಗರಿ ದಾರಿ ಹಿಡಿದರ ಮೋಟಾರ ಕಾರ ಕರಿಯಾಕ ಬಂದಾರ ತವರವರ ನಮ್ಮೂರ ಜಾತ್ರೆ ಬಲು ತೋರ ಕರಿಯಾಕ ಬಂದಾರ ತವರವರ ನಮ್ಮೂರ ದ್ಯಾಮು ಹೆಸರಾದ ದೇವ್ರ ಎಳಿತಾರವ್ವ ಏಳ್ನೆಲಿ ತೇರ ಕುಸಿ ಆಗ ತಾವ ಬಲು ತುಮರ ತೀರ್ನಿ ಕಳಸಕ್ಕ ತೀರ್ನಿ ಕಳಸಕ್ಕ ಹೊಳಿಯು ಬಂಗಾರೋರ ಬಲು ದೋರ ಕರಿಯಾಕ ಬಂದಾರ ತವರವರ ಮಾವ ಗೆಳ್ಯಾನ ಹೋಗಿ ಬಾಬ್ಯಾಗ ಮಾವ ಗೆಳ್ಯಾನ ಹೋಗಿ ಬಾಬ್ಯಾಗ ಅತಿ ಅಂತಾಳ ಕೇಳ ನಿನ್ನವಗ ಅವ್ರನ್ನ ಕೇಳು ಬಗ್ಗಿ ಇನ್ನ ಹೆಂಗ ಇಂದ ಬಂದ